ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ, ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಸೆಲೀನಾ ಜಗತ್ ಮತ್ತು ಸುನಿ ಅಚ್ಚಯ್ಯ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿದ್ರೆ ಕೃಷಿಯಲ್ಲಿ ಮಹಿಳೆಯರು ಸ್ವಲ್ಪ ಯಾಕೆ ಹೆಚ್ಚು ಭಾಗಿಯಾದ್ರೆ ಮನೆತನದ ಬೆಳವಣಿಗೆ ಚೆನ್ನಾಗಿ ಆಗ್ತದಂತ ನೀವು ಕಂಡಿದ್ದೀರಿ. ನಿಜ, ಎಷ್ಟೋ ಮಹಿಳೆಯರಿಗೆ ಹೇಳಬೇಕಾಗಿಲ್ಲ, ಅವರು ಹಳ್ಳಿಯನ್ನೇ ಇಷ್ಟಪಡ್ತಾರೆ, ಕೃಷಿಯನ್ನೇ ಬಯಸಿ ಹಳ್ಳಿಗಳಲ್ಲಿರ್ತಾರೆ. ಈ ಸಾಲಿಗೆ ಸೇರ್ತಾರೆ ಮಡಿಕೇರಿ ತಾಲೂಕು ಹೊದ್ದೂರು ಪಾಡಂಗೇರಿ ಗ್ರಾಮದ ಡಾಕ್ಟರ್ ಜಗತ್ ತಿಮ್ಮಯ್ಯ ಅವರ ಪತ್ನಿ ಸೆಲೀನಾ ಜಗತ್ ಅವರು. ಚೌರೀರ ಜಗತ್ ತಿಮ್ಮಯ್ಯ ಅವರು ಎಫ್ಎಂಸಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಅವರ ಪತ್ನಿ ಹೊದ್ದೂರು ಪಾಡಂಗೇರಿ ಮನೆಯಲ್ಲಿ ಗೃಹಿಣಿಯಾಗಿ ಕೃಷಿ ಕೆಲಸಗಳನ್ನು ನೋಡಿಕೊಂಡು ಹೋಗ್ತಿದ್ದಾರೆ. ಅವರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡ್ತಿದೀವಿ ಶ್ರೋತೃಗಳೇ. ಅಮ್ಮ, ನೀವು ಓದಿದ್ದೇನು ಮತ್ತೆ ತವರ ಮನೆಯಲ್ಲಿ ನೀವು ಕೃಷಿ ಕೆಲಸಗಳನ್ನ ಕಲ್ತಿದ್ದು, ನಿಮ್ಮ ಆಸಕ್ತಿಗಳು ಇದ್ರ ಬಗ್ಗೆ ಹೇಳಿ. ನಾನು ತವರ ಮನೆಯಲ್ಲಿ ಕೃಷಿ ಕೆಲಸ ಏನ್ ಮಾಡಿಲ್ಲ. ನಾವು ಸಿಟಿಯಲ್ಲೇ ಬೆಳೆದಿದ್ದು, ಮಡಿಕೇರಿಯಲ್ಲಿ ಶಾಲೆಗೆ ಹೋದೆ, ಬೆಂಗಳೂರಲ್ಲಿ ಕಾಲೇಜ್ಗೆ ಹೋದೆ, ಅಲ್ಲೇ ಕೆಲಸದಲ್ಲಿ ಇದ್ದೆ. ಮದ್ವೆ ಆಗೋಕ್ಕಿಂತ ಒಂದು 6 ತಿಂಗಳು ಮುಂದೆ ಬಂದು ಇಲ್ಲಿ ಸೆಟ್ಲ್ ಆಗಿದ್ದೀನಿ. ನಾನು ಕೃಷಿ ಕಲ್ತಿದ್ದು ಮದ್ವೆ ಆದ್ಮೇಲೆ. ಅಲ್ಲಿವರೆಗೆ ತಂದೆಗೆ ತೋಟ ಎಲ್ಲ ಇದ್ರು, ನಾವು ತೋಟಕ್ಕೆ ಹೋಗೋದು ಅಲ್ಲಿ ಮಾಡೋದು ಏನಿಲ್ಲ, ಮಡಿಕೇರಿಯಲ್ಲೇ ಬೆಳೆದಿದ್ದೆ. ಮದ್ವೆ ಆದ್ಮೇಲೆ ಇಲ್ಲಿ ಬಂದು ನಂದು ಮಾವ ಹುಷಾರಿಲ್ಲದಾಯ್ತು, ಯಜಮಾನ್ರು ಕಾಲೇಜ್ಗೆ ಹೋಗ್ತಾ ಅವ್ರಿಗೆ ಕೃಷಿಯನ್ನು ನೋಡಕ್ ಆಗೋದಿಲ್ಲ ಅಂತ ಹೇಳಿ ನಾನು ಮೇಲೆ ನೋಡಕ್ಕೆ ಶುರು ಮಾಡಿದೆ. ನನಗೆ ರೈಟರ್ಸ್ ಇದ್ದಾರೆ, ನಾನು ಹೋಗಿ ಕೆಲಸ ಮಾಡ್ಬೇಕು ಅಂತಿಲ್ಲ, ಆದ್ರೆ ಹೋಗಿ ಅವ್ರನ್ನ ಚೆಕ್ ಮಾಡ್ತಾ ಇರ್ತೀನಿ. ಬೆಳಿಗ್ಗೆ ಒಂದ್ಸತಿ, ಮಧ್ಯಾಹ್ನ ಹಾಗೆ ಒಂದೊಂದ್ಸಲ ಹೋಗ್ತೀನಿ. ಒಳ್ಳೆ ಸೀಸನ್ ಟೈಮ್ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ, ಹಾಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ. ತಾವು ಓದಿದ್ದು ಏನು ಅಂತ ಹೇಳಿ. ನಾನು ಲಿಟ್ರೇಚರ್ ಅಲ್ಲಿ ಡಿಗ್ರಿ ಮಾಡಿದ್ದೀನಿ, BA, ಮತ್ತೆ ಜರ್ನಲಿಸಂ ಡಿಪ್ಲೊಮಾ 2 ಇಯರ್ಸ್ ಮಾಡಿದ್ದೀನಿ, ಮತ್ತೆ ಡೆಕ್ಕನ್ ಹೆರಾಲ್ಡ್ ಅಲ್ಲಿ 2 ಇಯರ್ಸ್ ಕೆಲಸ ಮಾಡಿದ್ದೀನಿ. ಮತ್ತೆ ಮದ್ವೆ ಮಾಡ್ಬೇಕು ಅಂತ ಅವ್ರು ಇಲ್ಲಿಯೇ ಸೆಟ್ಲ್ ಆಗ್ತಾರೆ ಅಂತ ಹೇಳುವಾಗ ನನ್ನ ಜಾಬ್ ನ ಬಿಟ್ಟು ಬರಬೇಕಾಗಿತ್ತು ಇಲ್ಲಿಗೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಹೊದ್ದೂರಿಗೆ ಬಂದು? ಹೊದ್ದೂರಿಗೆ ಬಂದು ಒಂದು 30 ವರ್ಷ ಆಯ್ತು. 30 ವರ್ಷದ ಹಿಂದೆ ಪರಿಸ್ಥಿತಿ ಹೇಗಿತ್ತು, ನಿಮ್ಮ ಆಲೋಚನೆಗಳು ಹೇಗಿದ್ದು? ಕೆಲವೊಬ್ರು ನೌಕರಿ ಬಿಟ್ಟು ಪೇಟೆ ಬಿಟ್ಟು ಬರಕಾಗಲ್ಲ ಅನ್ನೋ ಒಂದು ಆಲೋಚನೆಯಲ್ಲೇ ಈಗಲೂ ಇದ್ದಾರೆ, ಈ ಹಿಂದೆನೂ ಇದ್ರು. ನಿಮ್ಮ ಒಂದು ಆಲೋಚನೆ ಆ ಸಂದರ್ಭದಲ್ಲಿ ಹೇಗಿತ್ತು? ಇಲ್ಲಿ ಬಂದು ಸೆಟ್ಲ್ ಆಗ್ಬೇಕು ಅಂತ ಹೇಳುವಾಗ ನಾನು ನಂದು ಡ್ರೀಮ್ಸ್ ನ ಇದ್ ಮಾಡ್ಬೇಕಿತ್ತು, ಮತ್ತೆ ಇಲ್ಲಿಂದ ಮಾಡಕ್ ಆಗ್ಲಿಲ್ಲ. ಮತ್ತೆ ಮಕ್ಕಳು ಎಲ್ಲ ಚಿಕ್ಕದಿರುವಾಗ ಅವ್ರಿಗೆ ಫುಲ್ ಟೈಮ್ ಅಟೆನ್ಷನ್ ಕೊಡ್ಬೇಕಾಗುತ್ತೆ, ಹಾಗೆ ನಾನು ಅದನ್ನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ. ನೋಡಿ, ತಾವು ಹೇಳ್ತಾ ಇದ್ರಿ ಮಡಿಕೇರಿಯಲ್ಲಿ ನೀವು ಎಲ್ಲ ವ್ಯಾಸಂಗ ಮಾಡಿದ್ರಿ, ಮತ್ತೆ ಬೆಂಗಳೂರಿನಲ್ಲೂ ವ್ಯಾಸಂಗ ಮುಗಿಸಿಕೊಂಡು ಅಲ್ಲೇ ಪತ್ರಿಕಾ ಕ್ಷೇತ್ರದಲ್ಲಿ ವರದಿಗಾರಿಕೆಯನ್ನ ಮಾಡಿಕೊಂಡಿದ್ರಿ. ಅನಿವಾರ್ಯ ಅಥವಾ ಒಂದು ಯೋಗ ಅನ್ನೋ ರೀತಿಯಲ್ಲಿ ಈಗ ಹಳ್ಳಿಗೆ ಬರೋ ಸಂದರ್ಭ ಬಂತು. ಹಳ್ಳಿಗೆ ಬಂದಾಗ ಆ ದಿನದಲ್ಲಿ ನಿಮಗಾದ ಅನುಭವಗಳು ಏನು? ಮೊದಲು ಇಲ್ಲಿ ಹಳ್ಳಿಗೆ ಬಂದು ಸಿಟಿಯಲ್ಲಿ ತುಂಬಾ ಡಿಫ್ರೆಂಟ್ ನಮ್ಮ ಹಳ್ಳಿ ಜೀವನ ಮತ್ತು ಸಿಟಿಯಲ್ಲಿ, ಅದು ಬೆಂಗಳೂರಲ್ಲಿ ಎಲ್ಲ ಫ್ರೆಂಡ್ಸ್ ಅದು ಇದು ಅಂತ ಹೇಳುವಾಗ ತುಂಬಾ ಸ್ವಲ್ಪ ಬೋರ್ ಆಗ್ತಾ ಇತ್ತು. ಆದ್ರೆ ಅಕ್ಕಪಕ್ಕದಲ್ಲಿ ಸುಮಾರು ನಮ್ಗೆ ನೇಬರ್ಸ್ ಇದ್ದಾರೆ, ಮತ್ತೆ ನಾವು ವರ್ಷ ವರ್ಷ ಒಂದು ಟೂರ್ ಹೋಗೋದು ಹಾಗೆಲ್ಲ ಇರೋದಕ್ಕೆ ಏನೋ ಕಲಿತಾ ಹೋಯ್ತು. ಪ್ರಾರಂಭದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆದ್ರೂ ಅದನ್ನು ನೀವು ಸ್ವೀಕರಿಸಿಕೊಂಡು ಹೊಂದ್ಕೊಂತ ಬಂದ್ರಿ, ಕೃಷಿ ಕೆಲಸಗಳು ಪರಿಚಯ ಅದು ನಿಭಾಯಿಸ್ಲಿಕ್ಕೆ ಶುರು ಮಾಡಿದ್ರಿ, ಈಗ ಏನನ್ಸುತ್ತೆ? ಈಗ ನಾನು ಹೇಗೆ ಯೋಚನೆ ಮಾಡೋದು ಅಂದ್ರೆ, ನನ್ನ ಫ್ರೆಂಡ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಆದ್ರೆ ನನ್ನ ಜೀವನ ಅದಕ್ಕಿಂತ ಎಷ್ಟೋ ಒಳ್ಳೇದು ಅಂತಾನೆ ಆಗ್ತದೆ ನನಗೆ. ಈಗ ನನ್ನ ಮಕ್ಕಳೆಲ್ಲ ದೊಡ್ಡವರಾಗಿ ಹೋದ್ಮೇಲೆ ನಮ್ಗೆ ಏನು ಸ್ವಲ್ಪ ಸಮಾಧಾನದಲ್ಲಿ ಖುಷಿಯಲ್ಲಿ ಇದ್ ಬಿಡ್ಬೇಕು. ನಾವು ಎಲ್ಲಿ ಇರ್ತೇವೆ ಅಲ್ಲಿ ಖುಷಿಯಲ್ಲಿ ನಾವು ನಮ್ಮ ಜೀವಮಾನ ನಡೆಸಿದ್ರೆ ಅದೇ ಒಳ್ಳೇದು ಅಂತ ನನಗೆ. ತಂದೆ ತಾಯಿ ಮತ್ತೆ ನಿಮ್ಮ ಕುಟುಂಬದ ವಿಚಾರವನ್ನ ನೋಡ್ಕೊಂಡ್ರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಅವರ ಅನಿಸಿಕೆ ಅಭಿಪ್ರಾಯಗಳು? ನನ್ನ ತಂದೆ ನಾನು ತುಂಬಾ ಚಿಕ್ಕವಳಿರುವಾಗ ಇರೋದ್ರು, ನನ್ಗೆ ಒಂದು ತಂಗಿ ಇದ್ದಾಳೆ, ಮತ್ತೆ ತಾಯಿ ಒಬ್ರೆ, ನಮ್ಮಿಬ್ರಾಳನ್ನ ಅವರು ಚೆನ್ನಾಗಿ ಇಲ್ಲಿವರೆಗೆ ತಂದ್ರು, ಮತ್ತೆ ತಾಯಿ ಒಬ್ರೇ ಆದ್ರು. ಅದೇ ಮೇನ್ ಇದು ನಾನು ಬಂದು ಕೊಡಗಿನಲ್ಲಿ ಸೆಟ್ಲ್ ಆಗ್ಬೇಕು ಅಂತ. ಹೇಗೆ ಅಂದ್ರೆ ತಾಯಿ ಒಬ್ರೇ ಆದ್ರು ಅವ್ರನ್ನ ಯಾರಾದ್ರೂ ವಯಸ್ಸಾಗುವಾಗ ಅಕ್ಕಪಕ್ಕದಲ್ಲಿ ಇದ್ರೆ ಒಳ್ಳೇದು. ಮತ್ತೆ ನನ್ನ ತಂಗಿದು ಸ್ವಲ್ಪ ಟ್ರಾನ್ಸ್ಫರೇಬಲ್ ಜಾಬ್, ಪ್ಲಾಂಟೇಶನ್ ಅಲ್ಲಿ ಇದ್ದಾರೆ ಅವ್ರದ್ದು ಯಜಮಾನ್ರು, ಹಾಗೆ ಅವಳಿಗೆ ನೋಡಕ್ಕಾಗ್ಲಿಲ್ಲ. ನಾನು ತಾಯಿ ಹತ್ರ ಇದ್ರೆ ಒಳ್ಳೇದು ಅಂತ ಹೇಳಿ ಬಂದು, ನನ್ನ ತಾಯಿ ಮನೆಯಲ್ಲಿಯೂ ಸ್ವಲ್ಪ ತೋಟ ಎಲ್ಲ ಇದೆ, ಹಾಗೆ ಎರಡನ್ನು ನಾನು ನೋಡ್ಕೊಂಡು ನಾನು ಇಲ್ಲೇ ಸೆಟ್ಲ್ ಆಗಿದ್ದೀನಿ. ವರ್ಷ ವರ್ಷ ಅಥವಾ ಒಂದು ನಿರ್ದಿಷ್ಟ ಅವಧಿಗೆ ತಕ್ಕಂತೆ ನಮ್ಮ ಜೀವನ ಕ್ರಮಗಳು ಬದಲಾವಣೆಗಳಿಗೆ ಒಳಪಡ್ತವೆ, ಮತ್ತೆ ವಿಷಯಗಳನ್ನ ನಾವು ರಚನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ತೆಗೆದುಕೊಂಡ್ರೆ ಏನು ಅನಿಸೋದಿಲ್ಲ, ಎಲ್ಲದೂ ಒಳ್ಳೇದಂತ ಅನ್ಸುತ್ತೆ. ಮತ್ತೆ ಒಂದೊಂದು ವಿಚಾರವು ಹೊಸ ಅನುಭವಗಳನ್ನ ಹೊಸ ಪಾಠವನ್ನ ಕಲಿಸಿಕೊಡುತ್ತೆ. ಪೇಟೆ ವಾತಾವರಣ ಬೇರೆ, ಹಳ್ಳಿ ವಾತಾವರಣನೇ ಬೇರೆ. ಈಗ ನಿಮ್ಮ ಬಂಧುಗಳು ನಿಮ್ಮ ಸ್ನೇಹಿತರು ಪೇಟೆ ವಾತಾವರಣದಲ್ಲಿ ಅಥವಾ ಉದ್ಯೋಗದಲ್ಲಿ ಇರ್ಬೋದು, ಆದ್ರೆ ನೀವು ಉದ್ಯೋಗದಲ್ಲಿ ಇಲ್ಲ ಅಂತೇನಿಲ್ಲ, ಕೃಷಿಯೇ ದೊಡ್ಡ ಉದ್ಯೋಗ ಅಲ್ವಾ? ಹೌದು, ಎಲ್ಲಿ ಇದ್ರೂ ನಾವು ದುಡಿಲೇಬೇಕು, ಬ್ಯುಸಿ ಆಗಿರ್ಬೇಕು, ಆಗ ನಮ್ಮ ಮೈಂಡ್ ಕ್ಲಿಯರ್ ಆಗಿರುತ್ತೆ. ನಾವು ಕೂತ್ಕೊಂಡು ಮನೆಯಲ್ಲೇ ಮಾಡ್ಕೊಂಡಿದ್ರೆ ಮೈಂಡ್ಗೆ ಬರ್ತದೆ, ಹಾಗೆ ನಮ್ದು ಜೀವಮಾನ ಇದಾಕೊಂಡು ಬರ್ತದೆ. ನಾವು ಎಲ್ಲಿದ್ರು ಇಲ್ಲಿ ನಾವು ಬ್ಯುಸಿ ಆಗಿ ನಾವು ಕೃಷಿ ನೋಡ್ಕೊಂಡ್ರೆ ಅದು ನಮ್ಗೆನೆ ಒಳ್ಳೇದು. ಒಟ್ಟಾರೆ ಕೃಷಿ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಿಮ್ಮ ಪತಿ ಡಾಕ್ಟರ್ ಚೌರೀರ ಜಗತ್ತಿಮ್ಮಯ್ಯನವರು ಭತ್ತ ಬೆಳ್ಕೊಳ್ತಾರೆ, ಮತ್ತೆ ಕಾಫಿ ತೋಟ ಇದೆ, ನೀವು ಅದರ ಸಂಪರ್ಕದಲ್ಲಿದ್ದೀರಿ, ಅದರ ಪರಿಚಯ ಆಗಿದೆ, ಅದರ ಒಡನಾಟ ಇದೆ. ಒಟ್ಟಾರೆ ನೋಡೋದಾದ್ರೆ ಏನ್ ಅನ್ಸುತ್ತೆ ನಿಮಗೆ, ನಮ್ಮ ಯುವತಿಯರಿಗೆ ಬೇರೆ ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಒಂದು ಅನುಭವನ ಗಮನದಲ್ಲಿಟ್ಕೊಂಡು? ನಾನು ಬೇರೆ ಮಹಿಳೆಯರಿಗೆ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಎಲ್ಲಿ ಇರ್ತೇವೆ ನಾವು ಸುಮ್ಮನೆ ಇಲ್ಲದನ್ನೋ ನೆನ್ಸ್ಕೊಂಡು ಬೇಜಾರು ಪಡೋಕ್ಕಿಂತ ನಾವು ಎಲ್ಲಿ ಇದ್ದೇವೆ ಅಲ್ಲಿ ಖುಷಿಯಲ್ಲಿ ಇದ್ದು ಬಿಡ್ಬೇಕು. ಮತ್ತೆ ಕೃಷಿ ಬಗ್ಗೆ ಅದು ಮಾಡ್ತಾ ಹೋಗುವಾಗ ಅದು ನಮ್ದೇ ಅಲ್ವಾ, ಬೇರೆಯವ್ರಿಗೆ ನಾವು ದುಡಿತಾ ಇಲ್ಲ, ನಮ್ದೇ ಆಗುವಾಗ ನಾವು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಹಾಕಿ ಹೊಸ ಹೊಸ ಏನು ತರ ನಾವು ಮಾಡ್ಬೋದು, ಒಂದ್ಸತಿ ಫೇಲಿಯರ್ ಆಗುತ್ತೆ ನೆಕ್ಸ್ಟ್ ಟೈಮ್ ಅದನ್ನ ಕರೆಕ್ಟ್ ಮಾಡಿಕೊಂಡು ನೋಡ್ಕೊಂಡು ಹೋದ್ರೆ ಅದು ಒಳ್ಳೇದು ಅಂತ. ಒಳ್ಳೆ ಮಾತು ಹೇಳಿದ್ರೆ, ನಮ್ಮ ನಮ್ಮ ಕೆಲಸದಲ್ಲೇ ನೆಮ್ಮದಿ ಸಂತೋಷವನ್ನ ಕಾಣಬೇಕು, ಬೇರೆದನ್ನ ಹೋಲಿಕೆ ಮಾಡಿ ನೋವು ಮಾಡ್ಕೊಳ್ಳೋದಕ್ಕಿಂತ, ನಮ್ಮ ಬಗ್ಗೆ ತರ ಹಿಂಸೆ ಅನುಭವಿಸೋದಕ್ಕಿಂತ, ನಮ್ದು ಚೆನ್ನಾಗಿದೆ ಬೇರೆದು ಅವ್ರ ಮಟ್ಟದಲ್ಲಿ ಅವ್ರದ್ದು ಚೆನ್ನಾಗಿದೆ ಅಂತ ಅನ್ಕೊಂಡು ಹೋದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ. ಕೃಷಿ ಕೆಲಸ ಕೃಷಿ ಕುಟುಂಬ ಅಂತಂದ್ರೆ ಒಂದಲ್ಲ ಹತ್ತಾರು ಕೆಲಸಗಳಿರ್ತವೆ. ಬೆಳಗ್ಗೆ ಅಡಿಗೆ ಸಿದ್ಧಪಡಿಸಿಕೊಂಡು ಮತ್ತೆ ಆಳು ಕಾಳುಗಳನ್ನ ನೋಡ್ಕೊಂಡು ಇತರೆ ಸಂಗತಿಗಳು ಕೈ ತುಂಬಿರ್ತವೆ. ಬೆಳಗ್ಗಿಂದ ರಾತ್ರಿ ತನಕ ಎಡಬಿಡದ ಕೆಲಸ, ಅದರಲ್ಲೇ ಆನಂದ, ಅದರಲ್ಲೇ ಆರೋಗ್ಯ. ಏನಂತೀರಿ? ನಾನು ಮತ್ತೆ ಬೇರೆ ಯಾವ ಲೇಡೀಸ್ಗೂ ಹೇಳೋದೇನು ಅಂತ ಹೇಳಿದ್ರೆ, ನಾವು ಸುಮ್ಮನೆ ಇಲ್ಲದನ್ನ ನೆನ್ಸ್ಕೊಂಡು ಬೇಜಾರು ಪಡೋಕ್ಕಿಂತ, ಅದು ನಾವು ಮುಂಚೆ ಸ್ಕೂಲಲ್ಲಿ ನಮ್ಗೆ ಹೇಳ್ತಾ ಇದ್ರು, ಬ್ಲೂಮ್ ವೇರ್ ಯು ಪ್ಲಾಂಟೆಡ್. ನಾವು ಎಲ್ಲಿ ನೆಟ್ಟಿರ್ತಾರೆ ಅಲ್ಲಿ ಚೆನ್ನಾಗಿ ಬೆಳೆಯಕ್ಕೆ ನಾವು ನೋಡ್ಬೇಕು ಅಂತ ಹೇಳ್ತೀನಿ. ಒಬ್ಬ ಪ್ರಾಂಶುಪಾಲರ ಪತ್ನಿಯಾಗಿ ಹಳ್ಳಿ ಜೀವನದಲ್ಲೇ ನೀವು ಆನಂದ ಪಡಿತದಿರಿ ಅಂತ ಹೇಳುವ ಮಾತುಗಳಿಂದ ನಮ್ಗೆ ಅರ್ಥವಾಗ್ತಾ ಇದೆ. ಎಷ್ಟೋ ಮಹಿಳೆಯರು ಪೇಟೆ ಸೇರ್ಲಿಕ್ಕೆ ಇಷ್ಟಪಡ್ತಾರೆ, ಹಳ್ಳಿಯಲ್ಲಿ ವಾಸ ಆಗ್ಲಿಕ್ಕೆ ಹಳ್ಳಿ ವಾತಾವರಣವನ್ನ ಅನುಭವಿಸ್ಲಿಕ್ಕೆ ಬಯಕೆ ಇಟ್ಕೊಳ್ಳೋದಿಲ್ಲ, ಪೇಟೆ ವಾತಾವರಣವನ್ನೇ ಬೇಕು ಅನ್ಕೊಂಡು ಬಯಸಿ ಹೋಗೋದಿದೆ. ಆದ್ರೆ ಹಳ್ಳಿಯಲ್ಲಿನೂ ಸುಖ ಇದೆ, ಹಳ್ಳಿಯಲ್ಲಿನೂ ಅರ್ಥ ಇದೆ, ಹಳ್ಳಿ ಜೀವನಕ್ಕೂ ಒಂದು ಸೊಗಡಿದೆ, ಸ್ವಾರಸ್ಯ ಇದೆ, ಅದರಲ್ಲೂ ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಿಮ್ಮಂತವರು ಕಂಡಿದಿರಿ. ಏನಂತೀರಿ? ನಾವು ಹಳ್ಳಿ ಪೇಟೆ ಅಂತ ಹೇಳೋದಷ್ಟೇ, ಆದ್ರೆ ಹಳ್ಳಿಯಲ್ಲಿಯೂ ನಮ್ಗೆ ಜೀವಮಾನ ನಡೆಸಬೇಕಾದ್ರೆ, ನಾವು ಖುಷಿಯಲ್ಲಿ ಇರ್ಬೇಕಾದ್ರೆ ಏನಾದ್ರೂ ಮಾಡಿ ಇದ್ ಮಾಡ್ಕೊಳ್ಬಹುದು. ಈಗ ಡ್ರೈವಿಂಗ್ ಅದು ಇದು ಕಲ್ತ್ಕೊಂಡ್ರೆ ನಾವು ಸ್ವತಂತ್ರವಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬಹುದು ಹಾಗೆ ಅಂತ ನಾನು ಹೇಳ್ತೀನಿ. ಪ್ರಾರಂಭದಲ್ಲಿ ನೀವು ಬಂದಾಗ ಕುಟುಂಬದಲ್ಲಿ ಪರಿಸ್ಥಿತಿ ಏನ್ ಅನಿಸ್ತಾ ಇತ್ತು? ಆಗ್ಲೂ ನಿಮ್ಮ ಯಜಮಾನರು ಅಧ್ಯಾಪಕರಾಗಿದ್ರ ಅಥವಾ? ಅವರು ನಾನು ಮದುವೆಯಾಗಿ ಬರುವಾಗನೇ ಅಧ್ಯಾಪಕರಾಗಿದ್ರು, ಬೆಳಿಗ್ಗೆ ಹೋಗ್ತಿದ್ರು ಸಾಯಂಕಾಲ ಬರ್ತಿದ್ರು. ಆಗ ಮಕ್ಕಳೆಲ್ಲ ಇದ್ರು, ಹಾಗೆ ಜಾಸ್ತಿ ನಾನು ಕೃಷಿಯಲ್ಲಿ ಎಲ್ಲ ಇದಾಗ್ಲಿಲ್ಲ, ಬೇಕಂದ್ರೆ ಮಕ್ಕಳ ಹಿಂದೆನೆ ನಾನು ಇದ್ದೆ. ಆಗ ನನ್ನ ಮಾವನು ಇದ್ರು, ಮಾವ ಇರುವಾಗ ಅವರು ಫುಲ್ ಟೈಮ್ ಕೃಷಿಯನ್ನೇ ನೋಡ್ಕೊಂಡು ಅವರು ಜಾಸ್ತಿ ನನಗೆ ಬರ್ಡನ್ ಕೊಡ್ಲಿಲ್ಲ. ಅವ್ರು ಯಾವಾಗ ಸುಖ ಇಲ್ಲದಾಯ್ತು ಆಗನೇ ನನಗೆ ಜಾಸ್ತಿ ಇದಾಗಿದ್ದು. ಅತ್ತೆಯಿಂದ ಕಲಿತಿದ್ದು ಪಾಠ ಇದ್ದೇ ಇರುತ್ತೆ ಅಲ್ವಾ? ಅದು ಇದ್ದೇ ಇರುತ್ತೆ. ಅತ್ತೆಯವರು ತುಂಬಾ ಎಲ್ಲನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರು ಸುಮಾರು ಹೇಳಿದ್ದ ವಿಷಯನ ಸಹ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಹೇಗೆ ಮಾಡಬೇಕು, ಅದು ಎಷ್ಟು ಎಚ್ಚರ ಬೇಕು, ಆಳು ಕಾಳದು ವಿಷಯ ಎಲ್ಲ ಅಡ್ವೈಸ್ ಮಾಡಿದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೇನೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನಿಜ, ಹಿರಿಯರು ಎಷ್ಟೇ ಹೇಳಿದ್ರು ಅದು ಒಳ್ಳೇದೇ. ಅದು ಒಳ್ಳೇದಕ್ಕೆ ಅತ್ತೆ ಸೊಸೆ ಮಧ್ಯದಲ್ಲಿ ಎಷ್ಟೋ ಕಡೆಗೆ ವಿರಸ ಅಥವಾ ಸಾಮರಸ್ಯತೆ ಅಥವಾ ಸಮಸ್ಯಾತ್ಮಕವಾದ ಬೆಳವಣಿಗೆಯನ್ನು ಕಂಡಿದ್ದೀವಿ. ನಾವೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಸಮಸ್ಯೆಗಳಂತ ಅನ್ಕೊಂಡು ಹೆಚ್ಚಾಗಿ ನೋಡ್ಲಿಕ್ಕೂ ಸಿಗ್ಲಿಕ್ಕಿಲ್ಲ. ಹೇಗಿದೆ ನಿಮ್ಮ ಮತ್ತು ನಿಮ್ಮ ಅತ್ತೆಯವರ ಮಧ್ಯದಲ್ಲಿರುವ ಒಂದು ವಿಚಾರ? ಅತ್ತೆಯವರು ಅವರ ಪಾಡಿಗೆ ಅವರು ಓದ್ಕೊಂಡಿರ್ತಾರೆ, ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡಿದ್ದೇವೆ. ಮತ್ತೆ ದಿವಸಾಲು ಇರುವಾಗ ಅಷ್ಟು ನಮ್ಗೆ ಮಾತುಕತೆ ನಡೆಸಬೇಕು ಅಂತಿಲ್ಲ, ಯಾಕೆಂದ್ರೆ ಎಲ್ಲ ಗೊತ್ತಿರೋದೆ. ಅವ್ರಿಗೂ ಏನ್ ನಡೀತಾ ಇದೆ ಅಂತ ಗೊತ್ತುಂಟು, ನನಗೂ ನಡೀತಾ ಇದೆ ಅಂತ ಗೊತ್ತು. ಬೇಕಾಗುವಾಗ ನಾವು ಮಾತಾಡ್ಕೊಳ್ತೇವೆ, ಇಲ್ಲದಾದ್ರೆ ನಮ್ಮ ಪಾಡಿಗೆ ನಾವು ಇರ್ತೇವೆ. ವಯಸ್ಸಾದ ಮೇಲೆ ಜನರನ್ನ ಒಂದು ರೀತಿ ಸಾಕೋದು ಕಷ್ಟ ಅಂತ ಎಷ್ಟೋ ಮನೆಗಳಲ್ಲಿ ನೋಡ್ತೀವಿ. ಆಗಿಂದಾಗ ಅವ್ರು ಏನೋ ಕೇಳ್ತಿರ್ತಾರೆ, ಏನೋ ಮಾತಾಡ್ತಿರ್ತಾರೆ, ಒಂದ್ ರೀತಿ ಮಕ್ಕಳ ವಯಸ್ಸು ಅನ್ನೋ ತರ ಹೇಳೋದಿದೆ. ಈ ಇಳಿ ವಯಸ್ಸಿನಲ್ಲಿ ಅತ್ತೆಯವ್ರನ್ನ ನೀವು ಹೇಗೆ ಗಮನಿಸ್ತಿದ್ದೀರಿ, ಅವರ ವಿಚಾರಗಳಿಗೆ ಹೇಗೆ ಸ್ಪಂದಿಸ್ತಿದ್ದೀರಿ? ನನಗೆ ಸುಮಾರು ಸತಿ ಅವರು ಏನೋ ಇದು ಮಾಡೋದು ಅದು ಇದು ಕಾಣ್ತದೆ, ಆದ್ರೆ ನಾನು ಏನು ಹೇಳಕ್ ಹೋಗೋದಿಲ್ಲ, ಯಾಕೆಂದ್ರೆ ಆ ವಯಸ್ಸಿನಲ್ಲಿ ಅವರಿಗೆ ಹೇಳಿದ್ರು. ಈಗ ನಾವು ಚಿಕ್ಕ ಮಕ್ಕಳಿಗೆ ಹೇಳಿದಾಗೆ ಇನ್ನೊಂದ್ಸತಿ ಪುನಃ ಅವ್ರಿಗೆ ಬೇಜಾರಾಗೋದು, ಅದನ್ನ ಪುನಃ ಮಾಡ್ತಾರೆ. ಅದಕ್ಕೆ ನಾನು ದೂರದಿಂದ ನೋಡ್ಕೊಳ್ತೀನಿ, ಏನಾದ್ರೂ ಅಲ್ಲಿ ಇಲ್ಲಿ ಹೋಗಿ ಬಿಡ್ತಾರೆ, ಹಾಗೆ ಎಲ್ಲಿಯಾದ್ರೂ ಬಿದ್ರೆ ಆಗ ಹೋಗಿ ನಾನು ಅವ್ರಿಗೆ ಇದ್ ಮಾಡ್ತೀನಿ. ಇಲ್ಲದಾದ್ರೆ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಅವರು ಓಡಾಡ್ತಾ ಇರ್ತಾರೆ, ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಬಿಡ್ತೀನಿ ಅಷ್ಟೇ. ಅವ್ರು ಕೇಳಿದ್ನೆಲ್ಲ ಮಾಡ್ಕೊಡೋದು ಅಥವಾ ನೀವು ಮಾಡಿದ್ನೆಲ್ಲ ಅವರು ಸೇವಿಸೋದು ಈ ತರ ಇದೆಯಾ, ಅಥವಾ ಅವ್ರಿಗೆ ಪ್ರತ್ಯೇಕವಾಗಿ ಮಾಡ್ಕೊಡೋದು, ಅಥವಾ ಅವ್ರು ಕೇಳಿದ್ನ ಯಾವಾಗ ಒಂದ್ಸರಿ ಕೊಡೋದು, ಅಥವಾ ಅವರ ಬೇಡಿಕೆಗಳನ್ನ ಈಡೇರಿಸೋದು, ಈ ತರ ಒಂಥರ ಆಸಕ್ತಿದಾಯಕವಾದ ಸಂಗತಿನೇ. ಈ ಇಳಿ ವಯಸ್ಸಿನಲ್ಲಿ ಈ ಮಕ್ಕಳು ಒಂದ್ ಗಂಟೆ ಆದ್ಮೇಲೆ ಅಮ್ಮ ಇದನ್ನ ಮಾಡ್ಕೊಡು ಅಂತ ಕೇಳ್ತಾರೆ. ಆತರ ವಯಸ್ಸಾದಾಗ್ಲೂ ಕೆಲವೊಬ್ರು ಇದು ಬೇಕು ಅದು ಬೇಕಂತ ಕೇಳೋದಿದೆ. ಹೇಗಿದೆ ಅತ್ತೆಯ ಪರಿಸ್ಥಿತಿ? ಅವರು ಹಾಗೆ ಕೇಳೋದು ಹಾಗೆ ತಿನ್ಬೇಕು ಅಂತ ಹೇಳೋದು ಏನಿಲ್ಲ, ಆದ್ರೆ ಅವ್ರಿಗೆ ಟೈಮ್ಲಿ ಬೇಕು, ಅವ್ರದ್ದು ಟೈಮ್ ಇದೆ, ಆ ಟೈಮ್ಗೆ ಅವ್ರು ತಿನ್ಬೇಕು. ನಾನು ಬೆಳಿಗ್ಗೆ ಚೆನ್ನಾಗಿ ಅಡುಗೆ ಮಾಡಿ ನಾನು ಆ ಟೈಮ್ಗೆ ಸರಿಯಾಗಿ ಎಲ್ಲ ಬಿಸಿ ಬಿಸಿಯಾಗಿ ತೆಗೆದು ಇಟ್ಟಿರ್ತೀನಿ. ಅವ್ರು ಬರ್ತಾರೆ, ಬಂದು ಆ ಹೊತ್ತಿಗೆ ಹಾಕೊಳ್ತಾರೆ, ತಿಂತಾರೆ. ಹಾಗೆ ನಮ್ಗೆ ಬೇರೆ ಮಾಡೋದು, ಅವ್ರಿಗೆ ಬೇರೆ ಜಾಸ್ತಿ ತಿನ್ಬೇಡಿ ಅದು ಇದು ಏನಿಲ್ಲ. ನಾನು ಮಾಡಿದನ್ನೆಲ್ಲ ನಾನು ಓಪನ್ ಆಗಿ ಇಟ್ಟಿರ್ತೀನಿ. ಸಾಯಂಕಾಲ ಮಕ್ಕಳಿಗೆ ಮಾಡಿದ್ರೆ ಅದನ್ನು ಒಂದಿಷ್ಟು ಹಾಕಿ ಮಕ್ಕಳ ಕೈಯಲ್ಲಿ ಕೊಡಿ ಅಂತ ಹೇಳಿ ಕೊಟ್ಟಿರ್ತೀನಿ. ಎಲ್ಲ ಹಾಗೆ ನಾವೆಲ್ಲ ಒಟ್ಟಿಗೆ ತಿಂದು ಇದ್ ಮಾಡ್ತೀವಿ. ಮದುವೆ ಆಗಿ ಬಂದ ಸಂದರ್ಭದಲ್ಲಿ ನಿಮ್ಮ ತೋಟ ನಿಮ್ಮ ಮನೆದು ಪರಿಸ್ಥಿತಿ ಹೇಗಿತ್ತು, ಈಗ ಏನ್ ಅನಿಸ್ತಾ ಇದೆ? ಮುಂಚೆ ಹೀಗೇನೆ ಇತ್ತು, ಅಷ್ಟೇನು ಚೇಂಜಸ್ ಇಲ್ಲ ಅಂತ ಆಗ್ತದೆ. ಆದ್ರೆ ನಾವು ಕಾಲ ಹೋದಾಗೆ ಸ್ವಲ್ಪ ಇಂಪ್ರೂವ್ಮೆಂಟೇ ಆಗ್ತಾ ಬರ್ತಾ ಇದೆ. ಹಳೆ ಮನೆ ಅದನ್ನ ನಾವು ಈಗ ಕಟ್ಟಿದ್ದೇವೆ, ಮತ್ತೆ ತೋಟದಲ್ಲಿಯೂ ಅಷ್ಟೇ, ಈಗ ನಾವೇ ಗೊಬ್ಬರ ಹಾಕೋದು ಅದು ಇದು ನಾವೇ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದೇವೆ. ನ್ಯಾಚುರಲಿ ಅವ್ರು ಮಾಡಿದಕ್ಕಿಂತ ನಾವು ಸ್ವಲ್ಪ ಇಂಪ್ರೂವ್ ಆಗ್ತಾನೆ ಹೋಗ್ತಾ ಇದ್ದೇವೆ. ಪೇಟೆ ವಾತಾವರಣದಲ್ಲಿ ಬೆಳೆದು ಹಳ್ಳಿ ಪರಿಸರದಲ್ಲಿ ಇದ್ಕೊಂಡು ಅದನ್ನೇ ಆಸ್ವಾದಿಸಿಕೊಂಡು ನೀವು ಕೆಲಸಗಳನ್ನ ಮಾಡ್ಕೊಂತ ಹೋಗ್ತಿರೋದು ಒಂದ್ ರೀತಿಯಲ್ಲಿ ಅರ್ಥಪೂರ್ಣವಾದ ಸಂಗತಿನೇ. ಸಮಸ್ಯೆ ಅಂತ ಅನ್ಕೊಂಡು ಭಾವಿಸ್ಕೊಳ್ಳೋದಲ್ಲನೆ, ಇದೊಂದು ಅವಕಾಶ ಅಂತ ಅನ್ಕೊಂಡು ನಾವು ಸ್ವೀಕರಿಸ್ಕೊಂತ ಹೋಗೋದು ಕ್ಷೇಮಕರವೇ. ನಿಮ್ಮ ಪ್ರತಿಕ್ರಿಯೆಗಳನ್ನ ಅನಿಸಿಕೆಗಳನ್ನ ಅನುಭವಗಳನ್ನ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಕೇಳುಗರೆ, ಮಡಿಕೇರಿ ತಾಲೂಕು ಹೊದ್ದೂರು ಪಾಡಂಗೇರಿ ಗ್ರಾಮದ ಡಾಕ್ಟರ್ ಚೌರೀರ ಜಗತ್ ತಿಮ್ಮಯ್ಯ ಅವರ ಪತ್ನಿ ಸೆಲೀನಾ ಜಗತ್ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ನೋಡಿ, ಕೇಳಿದರೆ ಮಡಿಕೇರಿ ತಾಲೂಕು ಹೊದ್ದೂರು ಗ್ರಾಮದ ದಿವಂಗತ ಅಚ್ಚಯ್ಯ ಅವರ ಪತ್ನಿ ಸುನಿ ಅಚ್ಚಯ್ಯ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಅಚ್ಚಯ್ಯನವರು ಹಾಕಿ ಕ್ರೀಡೆಯಲ್ಲಿ ಪರಿಣಿತಿಯನ್ನ ಹೊಂದಿದ್ದರು, ಆಕಸ್ಮಿಕವಾಗಿ ಅವರು ಅಂತ್ಯವಾಗಿದ್ದಾರೆ. ಅಂತ್ಯದ ಬಳಿಕ ಕೃಷಿಯ ಕೆಲಸಗಳನ್ನ ನೋಡ್ಕೊಂಡು ಹೋಗ್ತಿದ್ದಾರೆ ಅವರ ಪತ್ನಿ ಸುನಿ ಅಚ್ಚಯ್ಯ ಅವರು. ಮಗ ಚೌರೀರ ನಿರನ್ ಮಂದಣ್ಣ ಅವರು ಬಿಇ ಮಾಡಿಕೊಂಡು MBA ಮುಗಿಸ್ಕೊಂಡು ಕೃಷಿಗಿಳಿದಿದ್ದಾರೆ. 2021 ಕೊಡಗಿಗೆ ವಾಪಸ್ ಬಂದು ಅಮ್ಮನೊಂದಿಗೆ ಕೃಷಿ ಕೆಲಸಗಳಿಗೆ ಕೈ ಹಾಕಿದ್ದಾರೆ. ದಿವಂಗತ ಅಚ್ಚಯ್ಯ ಅವರ ಪತ್ನಿ ಸುನಿ ಅಚ್ಚಯ್ಯ ಅವರನ್ನ ನಾವು ಮಾತನಾಡ್ತಿದ್ದೀವಿ. ಅಮ್ಮ ಹೇಳಿ, ನೀವು ಏನು ಓದಿದ್ದು, ಮತ್ತೆ ಬಾಲ್ಯದಲ್ಲಿ ಕೃಷಿ ಕೆಲಸಗಳನ್ನ ಕಲಿತಿದ್ದು, ಇಲ್ಲಿ ಬಂದಾಗ ಏನು ಅನಿಸ್ತು, ಹೇಗಿದೆ ನಿಮ್ಮ ಬದುಕು, ಪ್ರಸ್ತಾಪ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು BA ಓದಿದ್ದೀನಿ. ಮದುವೆ ಆಗಿ ಬರುವಾಗ ನನಗೇನು ಅಷ್ಟು ಗೊತ್ತಿರಲಿಲ್ಲ. ಬಂದ್ಮೇಲೆ ನಮ್ಮ ಯಜಮಾನ್ರ ಜೊತೆ ಎಲ್ಲ ಕಲ್ತ್ಕೊಂಡೆ. ಮತ್ತೆ 10 ಇಯರ್ಸ್ ಆಯ್ತು ನಮ್ಮ ಹಸ್ಬೆಂಡ್ ತಿರೋಗಿ. ಅವರು ಹೋದ್ಮೇಲೆ ನಾನು ಸ್ವಲ್ಪ ಎಲ್ಲ ಮುತುವರ್ಜಿ ವಹಿಸ್ಕೊಂಡು ನಾನೇ 8 ವರ್ಷ ತೋಟ ಗದ್ದೆ ಎಲ್ಲ ನೋಡ್ಕೊಂಡಿದ್ದೀನಿ. ಈಗ 1 ವರ್ಷದಿಂದ ಮಗ ಬಂದಿದ್ದಾನೆ, ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಇಬ್ರು ಸೇರಿ ಮಾಡ್ತಾ ಇದ್ದೀವಿ. ಬಾಲ್ಯದಿಂದ ಕೃಷಿ ಕೆಲಸಗಳನ್ನ ಕಲಿತರೆ ಒಳ್ಳೇದಾಗ್ತದೆ ಅಂತ ಅನ್ಕೊಂಡು ಹೇಳೋದಿದೆ, ನಿಜ. ಆದ್ರೂ ಕೆಲವೊಬ್ರು ಮದ್ವೆ ಆದ ಬಳಿಕ ಕೃಷಿ ಕೆಲಸಗಳನ್ನ ಕಲಿತಾರೆ, ಅದರಲ್ಲಿ ಪರಿಣಿತಿಯನ್ನು ಹೊಂತಾರೆ, ಆಸಕ್ತಿಯನ್ನ ತೆಗೆದುಕೊಂಡ್ರೆ ಅದಕ್ಕೆ ವಯಸ್ಸಿನ ಇತಿಮಿತಿ ಇರೋದಿಲ್ಲ. ನೀವು ಬಾಲ್ಯದಲ್ಲಿ ಕೃಷಿ ಕೆಲಸಗಳನ್ನ ಕಲಿತರೆ ಅಥವಾ ಕೃಷಿ ವಾತಾವರಣ ಹೇಗಿತ್ತು? ನಾನು ಕೃಷಿ ವಾತಾವರಣದಲ್ಲಿ ಬೆಳೆದವಳು. ನಮ್ ತಂದೆನು ಕೃಷಿಕರು, ಗದ್ದೆ ತೋಟ ಮಾಡ್ತಾ ಇದ್ರು. ಅವಾಗ ಕೆಲಸದವ್ರ ಜೊತೆ ಬಾಲ್ಯದಲ್ಲಿ ಕಲಿಯೋದು, ಗದ್ದೆಗೆ ಹೋಗೋದು, ಅವ್ರ ಜೊತೆ ಪೈರು ತೆಗೆಯೋದು, ನಾಟಿ ಮಾಡೋದು, ಅದೆಲ್ಲ ಒಂಥರ ಕ್ರೇಜ್ ಇತ್ತು. ಹೋಗೋದೊಂದು ನನಗೆ ಇಷ್ಟ ಆಗ್ತಾ ಇತ್ತು. ಹಾಗೆ ಹೋಗಿ ನಾನು ಸೇರ್ತಾ ಇದ್ದೆ ಅವ್ರ ಜೊತೆ. ಮತ್ತೆ ಕಾಲೇಜ್ ಹೋದ್ಮೇಲೆ ಎಲ್ಲ ಬಿಟ್ಟು ಚಿಕ್ಕದಿರುವಾಗ ಮಾಡ್ತಾ ಇದ್ದಿದ್ದು. ನಾನು 1-10 ವರ್ಷದ ಮೇಲೆ ಅವ್ರ ಜೊತೆ ಹೋಗಿ ಮಾಡ್ತಾ ಇದ್ದೆ. ಹಾಗೆ ಈಗ ಮದುವೆ ಆದ್ಮೇಲೆ ಪುನಃ ಶುರು ಮಾಡಿದ್ವಿ. ಅಂದ್ರೆ ಬಾಲ್ಯದಲ್ಲಿ ನಿಮಗೆ ಕೃಷಿ ಪರಿಚಯ ಇದ್ದಿದ್ದರಿಂದ ಅನುಕೂಲ ಆಯ್ತು, ಹಾಗೆ ಮದುವೆ ಆದ ಬಳಿಕ ಕೃಷಿ ಮನೆತನಕ್ಕೆ ಬಂದ್ರಿ, ಮತ್ತೆ ಕೃಷಿ ಮನೆತನದಲ್ಲೇ ನೀವು ಮುಂದುವರಿಲಿಕ್ಕೆ ಅವಕಾಶ ಆಯ್ತು. ಅಚ್ಚಯ್ಯನವರು ಸಹ ಕೆಲವೊಂದು ಕೆಲಸಗಳನ್ನ ನಿಮಗೆ ಹೇಳ್ತಾ ಇದ್ರ ಅಥವಾ ನೀವೇ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತಾ ಇದ್ರ, ಹೇಗಿದೆ ನಿಮ್ಮ ಈ ಒಂದು ಬದುಕಿನ ದಾರಿ? ನನಗೆ ಹಸ್ಬೆಂಡ್ ಜೊತೆ ಹೋಗಿ ಮಾಡೋದು ಇಷ್ಟ ಇತ್ತು. ತೋಟಕ್ಕೆ ಹೋಗುವಾಗ ನನ್ನ ಕರ್ಕೊಂಡು ಹೋಗ್ತಾ ಇದ್ರು, ಅದರಿಂದ ನನಗೆ ಸ್ವಲ್ಪ ಅನುಭವ ಆಯ್ತು. ಅವರು ಇಲ್ಲದೆ ಇರೋ ಟೈಮಲ್ಲಿ ನನಗೆ ಮಾಡ್ಲಿಕ್ಕೆಲ್ಲ ಒಂದು ಅವಕಾಶ ಆಯ್ತದ್ದು. ಮತ್ತೆ ನನಗೆ ತೋಟ ಇದು ಎಲ್ಲ ಇಂಟ್ರೆಸ್ಟ್ ಇತ್ತು, ಈಗಲೂ ಇಂಟ್ರೆಸ್ಟ್ ಇದೆ. ಆದ್ರೆ ಇವಾಗ ಸ್ವಲ್ಪ ವಯಸ್ಸಾಗಿದ್ರಿಂದ ಈಗ ಮಗ ನೋಡ್ತಾ ಇದ್ದಾನೆ. ನಾನು ಹೋಗ್ತೀನಿ, ಆದ್ರೂ ತೋಟ ಗದ್ದೆ ಹೋಗಿ ನೋಡ್ತಾ ಬರ್ತಾ ಇರ್ತೀನಿ. ರೆಗ್ಯುಲರ್ ಅವ್ರ ಜೊತೆನೆ ಇರಲ್ಲ, ಮಧ್ಯ ಮಧ್ಯ ಹೋಗಿ ಬರ್ತಾ ಮಾಡ್ತಾ ಇದ್ದೀನಿ. ಗಟ್ಟಿಯಾದ ಮಗ ನಿಮ್ ಜೊತೆಗೆ ಇರೋದ್ರಿಂದ ನೀವು ಒಂಥರ ಹಗುರವಾಗಿದ್ದೀರಿ, ಮಗ ಮಾಡ್ಕೊಂಡು ಹೋಗ್ತಾರಲ್ಲ ಅಂತ ಅನ್ಕೊಂಡು ಒಂದು ಒಳ್ಳೆ ಭರವಸೆಯಿಂದ ಹೋಗುವ ಸಂದರ್ಭ ಸಹಜವಾಗಿ ಸೃಷ್ಟಿ ಆಗ್ತದೆ. 8 ಎಕರೆ ತೋಟ ಇದೆ, ಗದ್ದೆ ಇದೆ ಹೇಳಿ? 30 ಎಕರೆ ಕಾಫಿ ತೋಟ ಇದೆ, 1-8 ಎಕರೆ ಗದ್ದೆ ಇದೆ. ನೀವು ಬಂದಾಗ ಅಷ್ಟೇ ಇತ್ತ ಅಥವಾ ಹೆಚ್ಚಿಗೆ ಮಾಡ್ಕೊಂಡ್ರೆ ಹೇಗೆ? ನಾ ಬರುವಾಗ ಇಲ್ಲಿ ಹೊದ್ದೂರಿನಲ್ಲಿ ಜಾಗ ಇತ್ತು, 15 ಎಕರೆ ಈಲ್ಡ್ಗೆ ಬರ್ತಾ ಇತ್ತಿಲ್ಲ. ಆವಾಗ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಬಂದ್ರು. ನಾವು ಮದುವೆ ಆಗಿ ಬರುವಾಗ ಕಾಫಿ ಅಷ್ಟು ಬರ್ತಾ ಇರಲಿಲ್ಲ. ಬಂದು 1-2-3 ವರ್ಷದ ಮೇಲೆ ಫಸಲು ಬರಕ್ ಶುರು ಆಗಿದ್ದು. ಮತ್ತೆ ಗದ್ದೆ ಮಾತ್ರ ಮೊದ್ಲಿಂದ ಮಾಡ್ತಾ ಇದ್ರು, ಗದ್ದೆಯಲ್ಲಿ ಅವ್ರು ಬದುಕ್ತಾ ಇದ್ರು. ಅವಾಗ ತೋಟ ಇರಲಿಲ್ಲ. 38 ವರ್ಷ ಆಯ್ತು ನಾನು ಮದ್ವೆ ಆಗಿ. ಅವಾಗ ಬರುವಾಗ ಗದ್ದೆಯಲ್ಲಿ ಆ ಭತ್ತದಲ್ಲೇ ಕೆಲಸದವರಿಗೆ ಭತ್ತ ಕೊಡೋದು, ಅಕ್ಕಿ ಕೊಡೋದು, ಕೂಲಿನೂ ಕಡಿಮೆ ಇತ್ತು. ಆಗ ಅದರಲ್ಲೇ ನಾವು ಬದುಕಿದ್ದು, ಅದರಲ್ಲೇ ಮುಂದೆ ಬಂದಿದ್ದು. ಆಮೇಲೆ ಇವರು ಲೋನ್ ತಗೊಂಡು ತೋಟ ಗೀಟ ಎಲ್ಲ ಮಾಡಿ ಇವಾಗ ತೋಟ ಚೆನ್ನಾಗಾಗಿದೆ, ಭತ್ತನು ಮಾಡ್ತಾ ಇದೀವಿ ನಾವು. ನೋಡಿ, ತೋಟದ ಅಭಿವೃದ್ಧಿನೂ ಬಿಟ್ಟಿಲ್ಲ, ಈ ಕಡೆ ಗದ್ದೆಯನ್ನು ಕಡೆಗಣಿಸಿಲ್ಲ. ಒಂದ್ ರೀತಿ ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಒಂದು ಗುಣ. ನೀವು ಬೆಳೀತಿರುವ ಭತ್ತದ ತಳಿಗಳು ಯಾವ್ಯಾವು? ನಮ್ದು RNR ಅಂತ ಈಗ 1-2 ವರ್ಷದಿಂದ ಮಾಡ್ತಾ ಇದೀವಿ. ಮತ್ತೆ ಅತಿರ ಮಾಡ್ತಾ ಇದೀವಿ. ಮೊದ್ಲು ಲೋಕಲ್ ತಳಿ ಮಾಡ್ತಾ ಇದೀವಿ. 2-3 ವರ್ಷದಿಂದ ಈ ಹೈಬ್ರಿಡ್ ಇಲಾಖೆಯಿಂದ ಸೀಡ್ಸ್ ತಕೊಂಡ್ಬಂದು ಅದನ್ನ ಮಾಡ್ತಾ ಇದೀವಿ ಈಗ 2-3 ವರ್ಷದಿಂದ. ಅಚ್ಚಯ್ಯನವರು ಹಾಕಿಯಲ್ಲಿ ಪಾಂಡಿತ್ಯವನ್ನ ಹೊಂದಿದ್ರು ಅಂತ ಅನ್ಕೊಂಡು ನಮಗೆ ಗೊತ್ತಿರೋರು ಹೇಳ್ತಾ ಇದ್ರು. ಕೃಷಿಯಲ್ಲಿ ಪಾಂಡಿತ್ಯ ಇದ್ರೆ ಏನೆಲ್ಲ ಬೆಳವಣಿಗೆ ಆಗ್ಬಹುದು ಅಲ್ವಮ್ಮ? ಹಾ, ಅವರು ಹಾಕಿ ಪ್ಲೇಯರ್, ನಾನು ಹಾಕಿ ಪ್ಲೇಯರ್, ಯೂನಿವರ್ಸಿಟಿ ಆಡಿದೀನಿ, ಅವ್ರು ನ್ಯಾಷನಲ್ ಆಡಿದ್ದಾರೆ. ಅವರು ಕೆಲಸದಲ್ಲಿ ಇದ್ರು, ನಮ್ಮ ಮದುವೆಗೆ 5 ವರ್ಷದ ಮುಂಚೆ ಅವ್ರು ಕೆಲಸ ಬಿಟ್ಟು ಬಂದ್ರು. BML ಕೆಲಸ ಮಾಡ್ತಾ ಇದ್ರು, ಹಾಕಿ ಪ್ಲೇಯರ್ ಆಗಿ ಅವರಲ್ಲಿ ಕೆಲಸ ಸಿಕ್ಕಿತ್ತು. ಅವ್ರಿಗೆ ತೋಟ ಗದ್ದೆ ಹಾಳಾಗ್ತದೆ ಅಂತ ಅವ್ರು ಬಿಟ್ಟು ಬಂದ್ರು. ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಕೃಷಿಯಲ್ಲಿ, ತೋಟದಲ್ಲಿ ಎಲ್ಲ. ಅದರಿಂದ ಯಾವ ಫೀಲ್ಡ್ ಇಳಿದ್ರು ಮುಂದೆ ಬರಬೇಕು, ಯಾವ್ದೇ ನೀನ್ ಮಾಡು ಅದ್ರಲ್ಲಿ ಮುಂದೆ ಬರಬೇಕು ಅಂತ ಒಂದು ಮಾತು ಹೇಳ್ತಾ ಇದ್ರು ಅವರು. ಅದರಿಂದಾಗಿ ಅವರಿಂದ ನನಗೆ ಇಂಟ್ರೆಸ್ಟ್ ಬಂತು ಅಂತ ಹೇಳ್ಬಹುದು. ಅವರೇ ಸ್ಫೂರ್ತಿ ಅಂತ ಹೇಳ್ಬಹುದು ನನಗೆ. ಹೇಗೆ ನೀವು ಹಾಕಿ ಕ್ರೀಡಾಪಟು, ಅಚ್ಚಯ್ಯನವರು ಹಾಕಿ ಕ್ರೀಡಾಪಟು, ಪರಿಚಯ ಆಗಿ ಮದ್ವೆ ಆದ್ರೆ ಅಥವಾ ಏನಾದ್ರೂ ಹೊಸ ಸಂಬಂಧ? ಹೊಸ ಸಂಬಂಧನೆ, ಮೊದ್ಲು ಗೊತ್ತಿರಲಿಲ್ಲ. ಅವ್ರು ಹಾಕಿ ಪ್ಲೇಯರ್ ಅಂತ ಗೊತ್ತಿಲ್ಲ, ಎಂಗೇಜ್ ಆದ್ಮೇಲೆ ಗೊತ್ತಾಯ್ತು ಹಾಕಿ ಪ್ಲೇಯರ್ ಅಂತ. ಕಾಕತಾಳಿಯ ಅನ್ನೋ ರೀತಿಯಲ್ಲಿ ಸಮಾನ ಮನಸ್ಸುಗಳು ಒಂದಾಗ್ತವೆ, ಅರ್ಥ ಆಗೋದಿಲ್ಲ. ಇಬ್ರು ಹಾಕಿ ಕ್ರೀಡಾಪಟುಗಳಾದ್ರೂ ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಳ್ತಾ ಬಂದ್ರಿ, ಅಭಿವೃದ್ಧಿ ಆಗ್ತಾ ಬಂದ್ರಿ, ಕೃಷಿಯಲ್ಲಿ ಕೆಲಸ ಮಾಡಿದ್ರೆ ಅನುಕೂಲವೇ ಅಲ್ವಮ್ಮ? ಹೌದು, ಗದ್ದೆಯಲ್ಲಿ ಕೆಲಸ ಮಾಡೋದು, ಹೋಗೋದು, ನೋಡೋದು ಅಂದ್ರೆ ನನಗೆ ಟೈಮ್ ಪಾಸ್ ಆಗುತ್ತೆ, ತುಂಬಾ ಮನಸ್ಸಿಗೆ ಉಲ್ಲಾಸ ಆಗುತ್ತೆ. ನಮ್ಗೆ ಇವಾಗ ಅದೇ ಇನ್ಕಮ್, ನಾವು ಅದರಲ್ಲಿ ಸ್ವಲ್ಪ ಕಷ್ಟಪಟ್ಟು ಎಲ್ಲ ಇದು ಮಾಡಿದ್ರೆ ಅದರಲ್ಲಿ ಇನ್ಕಮ್ ಚೆನ್ನಾಗಿ ಬರ್ತದೆ. ಅದು ಬೇಡ ಅಂತ ಬಿಟ್ರೆ ನಮ್ಗೆ ಇನ್ಕಮ್ ಬರೋದು ಅದರಲ್ಲೇ. ಅದರಿಂದ ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಕಾಫಿಯಲ್ಲಿ ರೋಬಸ್ಟ್ ಅರೇಬಿಕಾ ಕಾಳ್ಮೆಣಸು ಏನೇನಿದೆ ಹೇಳಿ? ಅರೇಬಿಕಾ ಇಲ್ಲ ನಮ್ಗೆ, ರೋಬಸ್ಟ ಮತ್ತೆ ಕಾಳ್ಮೆಣಸು ಇದೆ. ಎಷ್ಟು ಇಳುವರಿ ಸಿಗ್ತಾ ಇದೆ ಕಾಫಿಯಲ್ಲಿ, ಕಾಳ್ಮೆಣಸಿನಲ್ಲಿ? ಮತ್ತೆ ಒಳ ಬೆಳೆಗಳು ಏನಾದ್ರೂ ಇದಾವ? ಬಾಳೆ, ಕಿತ್ತಳೆ, ಇತರೆ ಬೆಳೆಗಳು? ಕಾಫಿಲಿ ಆವರೇಜ್ 40 bags ಏಕರ್ಗೆ ಬರ್ತದೆ. ಮತ್ತೆ ಕಾಳು ಮೆಣಸು ಹೇಳಕ್ಕಾಗೋದಿಲ್ಲ, ಅದು ವೆದರ್ ಮೇಲೆ ಹೋಗುತ್ತೆ. ಮತ್ತೆ ಈಗ ಏನು ರೋಗ ಹಾಗೆ ಬರ್ತಾ ಇದೆ, ಅದೇ ಹೇಳಕ್ಕಾಗೋದಿಲ್ಲ ಹೇಗೆ ಅಂತ. ಕಾಫಿಲಿ ಆವರೇಜ್ ಇಯರ್ಲಿ ಅಷ್ಟು ಬರ್ತಾ ಇದೆ. ತೋಟದಲ್ಲಿ ಬಾಳೆ, ಕಿತ್ತಳೆ, ಬಟರ್ ಫ್ರೂಟ್ ಇತ್ಯಾದಿ ಬೆಳೆಗಳಿದಾವ? ಬಟರ್ ಫ್ರೂಟ್ ಇದೆ. ಬಾಳೆ ನಮ್ ಖರ್ಚಿಗೆ ಹಾಕೊಂಡಿದೀವಿ, ಹೊರಗಡೆ ಎಲ್ಲ ಸೇಲ್ ಮಾಡಲ್ಲ. ಬಟರ್ ಫ್ರೂಟ್ ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಕಿತ್ತಳೆ ಇಲ್ಲ, ಈಗ ಏನೋ ರೋಗ ಬಂದು ಹೋಯ್ತು, ಮೊದ್ಲಿತ್ತು. ನೀವು ಮದುವೆಯಾಗಿ ಬಂದು 38 ವರ್ಷದ ಅವಧಿಯಲ್ಲಿ ಕೃಷಿ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಅನ್ಕೊಂಡು ನಾವು ಕುತೂಹಲದಿಂದ ಕೇಳ್ಬೇಕಂತ ಅನಿಸ್ತು, ಏನಂತೀರಿ? ಕೃಷಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲಾಖೆಯವರೆಲ್ಲ. ಆದ್ರಿಂದ ಇಂದಿನ ಯುವ ಪೀಳಿಗೆಗೂ ಹೇಳ್ತಾ ಇದ್ದೀನಿ, ಕೃಷಿಯಲ್ಲಿ ಮುಂದೆ ಬನ್ನಿ, ನಿಮ್ಮ ಪ್ರೊಫೆಷನ್ ಬಿಡಬೇಡಿ. ಆದ್ರೂ ಕೃಷಿಯಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರ್ಲಿ, ಅದನ್ನ ಹಾಗೆ ಬಿಡಬೇಡಿ. ಗದ್ದೆ ತೋಟ ಚೆನ್ನಾಗಿ ಮಾಡಿ, ಅದು ನಮ್ಮ ಕೈ ಹಿಡಿಯುತ್ತೆ, ಕೈ ಬಿಡಲ್ಲ. ನಾವು ಅದಕ್ಕೆ ಇಂಟ್ರೆಸ್ಟ್ ಹಾಕಿದ್ರೆ ನಮ್ಗೆ ಈಲ್ಡ್ ಒಳ್ಳೇದ್ ಕೊಡ್ತದೆ. ಅದರಿಂದ ಎಲ್ಲ ಯುವ ಪೀಳಿಗೆಗೂ ಎಲ್ರಿಗೂ ನಾನು ಹೇಳೋದಿಷ್ಟೇ, ಕೃಷಿನೇ ಬಿಡಬೇಡಿ, ಕೃಷಿಯೇ ನಮಗೆ ಇಂಪಾರ್ಟೆಂಟ್. ಅದರಿಂದ ಎಲ್ರಿಗೂ ಕೃಷಿ ಮಾಡಿ ಅಂತ ನನ್ನ ಮಾತು ಹೇಳ್ತೀನಿ. ಒಳ್ಳೆ ಮಾತು ಹೇಳಿದ್ರಿ. ನೀವು ಗಂಡ ಹೆಂಡತಿ ಹಾಕಿ ಕ್ರೀಡಾಪಟುಗಳಾದ್ರೂ ಎಲ್ಲಿವರೆಗೂ ಹಾಕಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ತಾ ಬಂದ್ರಿ, ಆಮೇಲೆ ಅದನ್ನು ಬಿಟ್ಟು ಕೃಷಿಯಲ್ಲಿ ತೊಡಗಿಸಿಕೊಂಡ್ರಿ? ಹಾಕಿ ಅದೇ ಕಾಲೇಜಲ್ಲಿ ಇರುವಾಗ ಆಡ್ತಾ ಇದ್ದೆ 3 years. ಆಮೇಲಿಂದ ಆಡ್ತಾ ಇರ್ಲಿಲ್ಲ. ಇವರು ಹಾಕಿ ಮ್ಯಾಚ್ಗೆ ಹೋಗುವಾಗ ಎಲ್ಲ ನಾನು ಹೋಗ್ತಾ ಇದ್ದೆ, ಸಪೋರ್ಟ್ ಮಾಡ್ತಾ ಇದ್ದೆ. ಅವ್ರು ಪ್ರಾಕ್ಟೀಸ್ ಮಾಡುವಾಗ ನಾನು ಸುಮ್ನೆ ಅವ್ರ ಜೊತೆ ಸೇರ್ಕೊಳ್ತಾ ಇದ್ದೆ ಗ್ರೌಂಡ್ ಅಲ್ಲಿ, ಲಾಂಗ್ ಬ್ಯಾಕ್ ನನ್ನ ಯಂಗ್ ಏಜ್ ಅಲ್ಲಿ. ಮತ್ತೆ ಈಗ ಕೃಷಿ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಹಾಕಿ ಇದೆಲ್ಲ ಮರ್ತು ಬಿಟ್ಟಿನಿ. ಮಗನು ಹಾಕಿ ಪ್ಲೇಯರ್, ಅವನು ನಿಟ್ಟೆಯಲ್ಲಿ ಓದಿದ್ರು ಇಂಜಿನಿಯರಿಂಗ್, ಅವನೇ ಯೂನಿವರ್ಸಿಟಿಗೆ ಆಡಿದ್ದಾನೆ. ಈಗಲೂ ನಮ್ಮ ಚೌರಿರ ಫ್ಯಾಮಿಲಿಗೆ ಆಡ್ತಾ ಇದ್ದಾನೆ. ಆದ್ರೆ ನಮ್ದೊಂದು ಸ್ಪೋರ್ಟ್ಸ್ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು, ಹಾಗೆ ಕೃಷಿ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಹಾಕಿನ ಕೈ ಬಿಟ್ರಿ, ಕೃಷಿಯನ್ನ ಅಪ್ಪಿಕೊಂಡ್ರಿ, ಕೃಷಿ ನಿಮಗೆ ಹೆಚ್ಚು ಇಷ್ಟ ಆಯ್ತು, ಕೃಷಿಯಲ್ಲೂ ಬೆಳವಣಿಗೆ ಆಗಿದ್ರಿ ಅಲ್ವಮ್ಮ? ಬೆಳವಣಿಗೆ ಆಗಿದೆ. ಕೃಷಿಯಲ್ಲಿ ಬರೀ ಒಬ್ಬರಿಬ್ಬರಲ್ಲ, 16 ಜನಗಳು ಕೈ ಜೋಡಿಸ್ಬೇಕು, ಕಾರ್ಮಿಕರು ಬೇಕೇ ಬೇಕು. ಮನೆಯಲ್ಲಿರೋರು ಈಗೆಲ್ಲ 2-3 or 4 ಜನ. ಆದ್ರೆ ಇಷ್ಟೊಂದು ಪ್ರದೇಶದಲ್ಲಿ 30 ಎಕರೆ ತೋಟ, 8 ಎಕರೆ ಗದ್ದೆ, ಇದು ನಿಭಾಯಿಸ್ಲಿಕ್ಕೆ ಯಾವಾಗ್ಲೂ 10-20 ಜನ ಕಾರ್ಮಿಕರು ಬೇಕಾಗ್ತದೆ. ಅವರನ್ನು ಬಳಕೆ ಮಾಡಿಕೊಂಡು ನಿಮ್ಮ ಸಹಭಾಗಿತ್ವದಲ್ಲಿ ನಿರ್ವಹಣೆ ಮಾಡ್ಕೊಂತ ಹೋದ್ರೆ ಅನುಕೂಲ, ಏನಂತೀರಿ? ಹೌದು, ಈಗ ಕಾರ್ಮಿಕರ ಕೊರತೆ ತುಂಬಾ ಉಂಟು, ಅವ್ರದ್ದು ವೇಜಸ್ ಎಲ್ಲ ಜಾಸ್ತಿ. ಈಗ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ, ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಕಾರ್ಮಿಕರದ್ದು ತುಂಬಾ ಸಮಸ್ಯೆ ಇದೆ ಈಗ. ಸಮಸ್ಯೆ ಹಾಗೆ ಇರೋದಿಲ್ಲ, ಅದಕ್ಕೂ ಅಂತ್ಯ ಅನ್ನೋದು ಬಂದೇ ಬರುತ್ತೆ, ಕಾಯ್ಬೇಕು. ಅಲ್ಲಿವರೆಗೂ ನಿಭಾಯಿಸುವ ತಾಂತ್ರಿಕತೆ, ಜಾಣತನಗಳನ್ನ ಬಳಸ್ಕೊಳ್ತಾ ಹೋಗ್ಬೇಕು. ಈಗಂತೂ ಅನೇಕ ಉದ್ದೇಶಗಳಿಗೆ ಯಂತ್ರಗಳು ಬಂದಿದಾವೆ, ಏನೇನೋ ಮಾರ್ಗಗಳು ಬಂದಿದಾವೆ, ಆದ್ರೂ ಅವಕ್ಕೂ ಕಾರ್ಮಿಕರು ಬೇಕು ಅನ್ನೋ ತರ ಆಗ್ತದೆ. ಎದುಗುಂದ್ಬಾರದು, ಪರ್ಯಾಯ ಮಾರ್ಗಗಳನ್ನ ಹುಡುಕಂತ ಹೋಗ್ಬೇಕು. ಏನೇನು ಯಂತ್ರೋಪಕರಣಗಳನ್ನ ಇಟ್ಕೊಂಡಿದ್ದೀರಿ ತಾವು? ಟಿಲ್ಲರ್ ಇದೆ, ಟ್ರ್ಯಾಕ್ಟರ್ ಇದೆ, ಕಳೆ ಕೊಚ್ಚೋ ಯಂತ್ರ ಇದೆ, ಮರ ಕುಯ್ಯೋ ಯಂತ್ರ ಇದೆ, ಮತ್ತೆ ತೋಟಕ್ಕೆ ಸ್ಪ್ರಿಂಕ್ಲರ್ ಇದೆ. ನೋಡಿ, ಇವೆಲ್ಲ ಇರೋದ್ರಿಂದ ಎಷ್ಟೋ ಜನ ಕಾರ್ಮಿಕರ ಮೇಲೆ ಅವಲಂಬನೆ ಕಮ್ಮಿ ಆಗಿದೆ. ಈಗ ಉದಾಹರಣೆಗೆ ಟ್ರ್ಯಾಕ್ಟರ್ ಇರಲಿಲ್ಲ, ಟಿಲ್ಲರ್ ಇರಲಿಲ್ಲ ಅಂದ್ರೆ ಎಷ್ಟು ಜನ ಹೊತ್ಕೊಂಡು ಬರಬೇಕು, ಹೊತ್ಕೊಂಡು ಹೋಗ್ಬೇಕು ಪದಾರ್ಥಗಳನ್ನ. ಹಾಗೆ ಕಳೆ ಕೊಚ್ಚೋ ಯಂತ್ರ ಇರಲಿಲ್ಲ ಅಂದ್ರೆ 4-6 ಜನಗಳು ಹೆಚ್ಚುವರಿ ಬೇಕಾಗ್ತಿತ್ತು. ಹೀಗೆ ಈ ಯಂತ್ರೋಪಕರಣಗಳು ಮತ್ತು ಕೆಲವೊಂದು ತಾಂತ್ರಿಕತೆಗಳನ್ನ ಉಪಯೋಗಿಸಿಕೊಂಡು ಮುನ್ನುಗ್ತಾ ಹೋಗ್ಬೇಕು. ಹಾಕಿ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಕೃಷಿಗೆ ಬಂದು ಕೃಷಿಯಲ್ಲಿ ಬೆಳವಣಿಗೆ ಆಗಿದರಿ, ಕೃಷಿ ನಿಮಗೆ ಹಿಡಿಸಿದೆ, ಮಗ ನಿಮ್ ಜೊತೆಗೆ ಇರೋದು ಒಂದ್ ರೀತಿ ಸಂತೋಷಕರ ಸಂಗತಿ. ಮನೆತನವನ್ನ ಮುಂದುವರಿಸಲಿಕ್ಕೆ ಮಗ ಈ ವಯಸ್ಸಿನಲ್ಲಿ ಬಂದಿರೋದು ಉತ್ತಮವೇ. ತಾವು ಇಲ್ಲಿವರೆಗೂ ವಿಚಾರಗಳನ್ನ ಹಂಚಿಕೊಂಡ್ರಿ ಅಮ್ಮ, ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ, ಥ್ಯಾಂಕ್ ಯು. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಹೊದ್ದೂರಿನ ಚೌರೀರ ದಿವಂಗತ ಅಚ್ಚಯ್ಯ ಅವರ ಪತ್ನಿ ಸುನಿ ಅಚ್ಚಯ್ಯ ಅವರ ಅನಿಸಿಕೆಗಳನ್ನ ಪ್ರತಿಕ್ರಿಯೆಗಳನ್ನ ಆಲಿಸಿಕೊಂಡ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿ

ಬೇಕಾದ ಎಲ್ಲಾ ತಯಾರಿಗ ನಡೆದುಟ್ಟು ಇಂದು ರಾತ್ರಿ 9 ಗಂಟೆಯಿಂದ ಪೇಟೆನ ಮುಖ್ಯ ರಸ್ತೆಗಳಲ್ಲಿ ಮೂರ್ತಿಗಳ ಮೆರವಣಿಗೆ ನಡೆದಿದೆ. ಇದಕ್ಕೆ ಬೇಕಾದ ಎಲ್ಲಾ ತಯಾರಿನ ಪೊಲೀಸ್ ಇಲಾಖೆ ಮಾಡಿಕೊಂಡು 600ಕ್ಕೂ ಜಾಸ್ತಿ ಪೊಲೀಸ್ನವರ ನೇಮಕ ಮಾಡಲು ಸಮಿತಿಯವರ ಕರೆದು ಸಭೆ ನಡೆಸಿರುವ ಪೊಲೀಸ್ ಇಲಾಖೆ ಎಲ್ಲ ಗಣೇಶ ಸಮಿತಿಯವಕ್ಕೆ ಯಾವ ತರದ ನಿಯಮಗಳ ಪಾಲನೆ ಮಾಡೋಕುತ ಮಾಹಿತಿ ಕೊಟ್ಟಳು. ಹಂಗೆ ಇಂದು ಮಧ್ಯಾಹ್ನ 12 ಗಂಟೆಯಿಂದ ನಾಳೆ ಬೆಳಿಗ್ಗೆ 10 ಗಂಟೆ ಮುಟ ಪ್ಯಾಟೆನೊಳಗೆ ಎಲ್ಲಾ ಗಾಡಿಗಳ ಸಂಚಾರದಲ್ಲಿ ಬದಲಾವಣೆ ಮಾಡಿಳು. ಹಂಗೆ ನಾಳೆ ಬೆಳಿಗ್ಗೆ 10 ಗಂಟೆ ಮುಟ ಪ್ಯಾಟೆನೊಳಗೆ ಕಳ್ಳು ಮಾರಾಟನ ಪೂರ್ತಿ ನಿಷೇಧ ಮಾಡಿ ಜಿಲ್ಲಾಡಳಿತ ಆದೇಶ ಮಾಡಿಟ್ಟು ಒಟ್ಟಾರೆ ಹೆಸರು ಪಡೆದ ವಿರಾಜಪೇಟೆನ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಸಕಲ ಸಿದ್ದತೆಗೆ ಔಟ್. ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಂಗೆ ಚೇರಂಬಾಣಿ ಅರುಣಾ ಪದವಿಪುರ ಕಾಲೇಜ್ ಇವರ ಕೂಡು ಕೂಟಲಿ ಮಡಿಕೇರಿ ತಾಲೂಕು ಮಟ್ಟದ ಅಂತರ್ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಆಟೋಟ ಇದೇ ತಿಂಗಳ ತಾರೀಕು 12-14 ಮುಟ ಚೇರಂಬಾಣೆ ಅರುಣಾ ಪದವಿಪುರ ಕಾಲೇಜಿನಲ್ಲಿ ನಡೆದಿದೆ. ಈ ಹಿಂದೆ ಬಳಕೆಯಲ್ಲಿದ್ದ ಜಿಲ್ಲಾಧಿಕಾರಿಗಳ ಕಚೇರಿನ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಾದ ಟ್ವಿಟರ್ ಖಾತೆಯನ್ನ ಕೆಲವು ತಾಂತ್ರಿಕ ಕಾರಣದಿಂದ ನಿಲ್ಲಿಸಿಳು. ಇನ್ನು ಮುಂದೆ https://twitter.com ಕೊಡಗು DC ಟ್ವಿಟರ್ ಖಾತೆ ಜಾರಿಯಲ್ಲಿ ಹುಟ್ಟುತ್ತ ಜಿಲ್ಲಾಧಿಕಾರಿಗಳ ತಿಳಿಸಿಳು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಬೇರೆ ಬೇರೆ ಕ್ರಿಯಾ ಯೋಜನೆಗಳಿಗೆ 2022-23 ಸಾಲಿನಲ್ಲಿ ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 15ಕ್ಕೆ ಮುಟ ಕಾಲಾವಕಾಶ ಹುಟ್ಟುತ್ತ ನಿಗಮದ ಜಿಲ್ಲಾ ಸಂಯೋಜಕರು ತಿಳಿಸಿಳು. ಜಿಲ್ಲೆಯ ಸುಂಟಿಕೊಪ್ಪದ ದಿವಾಕರವು ಅಹಮದಾಬಾದ್ನಲ್ಲಿ ಇದೇ ತಿಂಗಳ ತಾರೀಕು 30ರಿಂದ ಅಕ್ಟೋಬರ್ 10ಕ್ಕೆ ಮುಟ ನಡೆಯುವ 36ನೇ ರಾಷ್ಟೀಯ ಆಟೋಟಲ್ಲಿ ಕರ್ನಾಟಕ ಫುಟ್ಬಾಲ್ ತಂಡದ ಪ್ರತಿನಿಧಿಸಿಕೆ ಆಯ್ಕೆಯಾಗಳು. ಇವು ಸುಂಟಿಕೊಪ್ಪದ ಆನಂದ ಜಯಮ್ಮ ದಂಪತಿಗಳ ಮಂಗ. ಸರ್ಕಾರದ ಸೂಚನೆಯಂಗೆ ಜಿಲ್ಲಾಡಳಿತದ ಕಡೆಯಿಂದ ಹಂಗೆ ಸಂಘ ಸಂಸ್ಥೆಗಳ ಸಹಕಾರಲ್ಲಿ ತಾರೀಕು 10ಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ, ಹಂಗೆ ತಾರೀಕು 17ಕ್ಕೆ ವಿಶ್ವಕರ್ಮ ಜಯಂತಿನ ಆಚರಣೆ ಮಾಡಿಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ಮಾಡಿದಳು. ಮಡಿಕೇರಿ ಪೇಟೆನ ಕ್ವಾರ್ಟೈಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳ ಇಂದು ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನವು ಖುದ್ದಾಗಿ ಹೋಗಿ ನೋಡಿದ. ಅಲ್ಲಿಂದ ಶಾಸಕರು ಕೆಲಸಗಳ ಆದಷ್ಟು ಬೇಗ ಮುಗಿಸೋಕುತ ಸೂಚನೆ ಕೊಟ್ಟಳು. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ನಾಳೆ ಸಾಯಂಕಾಲ 4 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆದಿದ್ದ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದಳು. ಕಾನೂನು ಮಾಪನಶಾಸ್ತ್ರ ಇಲಾಖೆ ಕಡೆಯಿಂದ ತಾತ್ಕಾಲಿಕ ಸತ್ಯಪಾನೆ ಮುದ್ರೆ ಶಿಬಿರ ನಾಳೆಯಿಂದ ತಾರೀಕು 20ಕ್ಕೆ ಮುಟ ವಿರಾಜಪೇಟೆನ ಅಪ್ಪಯ್ಯ ಸ್ವಾಮಿ ಬಡಾವಣೆನ ಫೆಡರೇಷನ್ ರೈಸ್ ಮಿಲ್ ಏರ್ಪಾಡಾಟುತ್ತ ಕಾನೂನು ಮಾಪನಶಾಸ್ತ್ರ ನಿರೀಕ್ಷಕರು ತಿಳಿಸಿದಳು. ಗೌಡಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಗ್ರಾಮ ಪಂಚಾಯತಿನ ಕೂಡುಕೂಟಲಿ ಇದೇ ತಾರೀಕು 12ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಅಲ್ಲಿನ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಿಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಾಡಾಟು. ಕೊಡವತಕ್ಕು ಎಳ್ತು ಕರಡ ಕೂಟ ಮತ್ತು ಅಪಚ್ಚ ಕವಿ ವಿದ್ಯಾಲಯ ಪೊನ್ನಂಪೇಟೆ ಇವರ ಕೂಡುಕೂಟಲಿ ಕೊಡವತಕ್ಕು ಎಳ್ತು ಕರಡ ಕೂಟದ 25ನೇ ವರ್ಷದ ಜ್ಞಾನಕ್ಕೆ ಇದೇ ತಿಂಗಳ ತಾರೀಕು 20ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಅಪಚ್ಚಕ ವಿದ್ಯಾಲಯ ಪೊನ್ನಂಪೇಟೆಯಲ್ಲಿ ಕಾಲೇಜು ಮತ್ತು ಸಾರ್ವಜನಿಕ ವಿಭಾಗದಲ್ಲಿ ಪಳಂಜೋಲು ಪೈಪೋಟಿ, ಕಗ್ಗಟ್ಟು ತಕ್ಕರ ತಮಾಸಿ ಪಳಮೆ ಪೈಪೋಟಿ, ಹಂಗೆ ಪ್ರಾಥಮಿಕ ಮತ್ತು ಪ್ರೌಢ ಸ್ಕೂಲ್ನ ಮಕ್ಕಳಿಗೆ ಶಬ್ದ ಹೇಳೋ ಪೈಪೋಟಿ, ಐಲಾಟ ಪೈಪೋಟಿ, ಜ್ಞಾನಶಕ್ತಿ ಪೈಪೋಟಿ ಏರ್ಪಾಡಾಟು. ಕುಶಾಲನಗರ ತೊರೆನೂರು ಗ್ರಾಮದ ಟಿಎಸ್ ಶೀತಲವು ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ 24ನೇ ರ್ಯಾಂಕ್ ಅನ್ನು ತಕ್ಕಂಡು ತಹಶೀಲ್ದಾರ್ ಚಾಕರಿಗೆ ಆಯ್ಕೆಯಾಗಳು. ಶೀತಲವು ಟಿಎಲ್ ಶಿವಪ್ರಕಾಶ್ ಪಾರ್ವತಿ ದಂಪತಿಗಳ ಮಗಳು. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತದ ಕಡೆಯಿಂದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಪ್ರಯುಕ್ತ ನಾಡಿನ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತಿನ ಸಂರಕ್ಷಿಸಿಕೆ ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಶ್ರದ್ದಾಂಜಲಿ ಕಾರ್ಯಕ್ರಮ ಇದೇ ತಿಂಗಳ ತಾರೀಕು 11ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿ ಅರಣ್ಯ ಭವನದ ಅಂಗಳದಲ್ಲಿ ಏರ್ಪಾಡಾಟು. ಕೊಡಗು ಜಿಲ್ಲಾ ಮಟ್ಟದ ದಸರಾ ಆಟೋಟ ಇದೇ ತಿಂಗಳ ತಾರೀಕು 11 ಮತ್ತು 12ಕ್ಕೆ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಒಳಾಂಗಣ ಆಟದ ಬಾಣಿಲಿ ಶಟಲ್ ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನಿಸ್ ನಡೆದಿತ್ತ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ರಾಷ್ಟೀಯ ಶಿಶು ಕಲ್ಯಾಣ ಸಂಸ್ಥೆಯ ಕಾರ್ಯಕ್ರಮದ ಪ್ರಯುಕ್ತ ಕೊಡಗು ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆ, ಇನ್ನರ್ವಿಲ್, ರೋಟರಿ ಮಿಸ್ಟಿ ಹಿಲ್ಸ್, ಲಯನ್ಸ್ ಮತ್ತು ಲಯನೆಸ್ ಕ್ಲಬ್ ಇವರ ಕೂಡುಕೂಟಲಿ ಇದೇ ತಿಂಗಳ ತಾರೀಕು 18ಕ್ಕೆ ರಾಷ್ಟೀಯ ವರ್ಣಚಿತ್ರ ಪೈಪೋಟಿ ನಡೆದಿತ್ತ. ಜಿಲ್ಲಾ ಶಿಶು ಕಲ್ಯಾಣ ಸಂಸ್ಥೆಯ ಪ್ರಕಟಣೆ ತಿಳಿಸಿತ್ತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ. ಇಲ್ಲಿ ಉತ್ಕೃಷ್ಟ ದರ್ಜೆಯ ಕಣ್ಣಿನ ಚಿಕಿತ್ಸೆ ಲಭ್ಯ. ನೋವು ರಹಿತ ಪೊರೆ ಚಿಕಿತ್ಸೆ, ಗ್ಲಕೋಮಾ ಸೇವೆ, ರೆಟಿನಾ ಚಿಕಿತ್ಸೆ, ಮಕ್ಕಳ ಕಣ್ಣಿನ ಸಮಸ್ಯೆ, ಮೆಳ್ಳೆಗಣ್ಣು ಸಮಸ್ಯೆಗೆ ಚಿಕಿತ್ಸೆ, ಅಖಿಲೋಪ್ಲಾಸ್ಟಿ ಸೇವೆ ದೊರೆಯುತ್ತದೆ. ಸಂಪರ್ಕಿಸಿ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ರೇಸ್ ಕೋರ್ಸ್ ರೋಡ್, LIC ಆಫೀಸ್ ಹತ್ತಿರ, ಮಡಿಕೇರಿ. ಕಾಲ್ 9481482114. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕೆ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹಿ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈ ಫೆಸ್ಟಿವಲ್ ನೊಂದಿಗೆ ಅಭಿಲಾಷ ಸ್ಟೋರ್ ನಲ್ಲಿ ಹೀರೋ ಬೈಸಿಕಲ್ ಗಳ ಮೆಗಾ ಸೇಲ್ಸ್ ಫೆಸ್ಟ್. ಎಲ್ಲಾ ಹೀರೋ ಬೈಸಿಕಲ್ ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಬನ್ನಿ ಖರೀದಿಸಿ. ಈ ಹಬ್ಬಗಳ ಸಂಭ್ರಮವನ್ನು ಅಭಿಲಾಷ್ ನ ಆಫರ್ ಗಳೊಂದಿಗೆ ಸಂಭ್ರಮಿಸಿ. ಅಭಿಲಾಷ ಸ್ಟೋರ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ. ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನಂಬರ್ 2790 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಬೈರಮಾಡ. ಇದರ 2021-22 ಸಾಲಿನ 41ನೇ ವಾರ್ಷಿಕ ಮಹಾಸಭೆ ಇದೇ September 11 ಭಾನುವಾರ ಪೂರ್ವಾಹ್ನ 10:00 ಸಂಘದ ಅಧ್ಯಕ್ಷರಾದ ಕರ್ನಲ್ ಕೆಸಿ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ಅಮ್ಮತ್ತಿ ಒಂಟಿಯಂಗಡಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಸಭೆಗೆ ಆಗಮಿಸಿ ಯಶಸ್ವಿಗೊಳಿಸಿಕೊಡಬೇಕಾಗಿ ಆಡಳಿತ ಮಂಡಳಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೇಳಿಕೊಂಡಿದ್ದಾರೆ. September 1 ಮರಣಪಟ್ಟ ಕಾಲೂರು ಗ್ರಾಮ ಕೋಳು ಮಾಡಂಡ ಮನು ಮಚಯ ಎಂಡ ಮಾದ ಕಾರ್ಯ ನಾಳೆ ಚನಿಯಾಚ ಪಲಕ 11 ಕಾಲೂರು ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರ್ಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದಂಜಿತು ಬರೋನೊಂದು ಐಂಡ ಪೊಣ್ಣು ಕವಿತಾ ಪಿಂಜ ಕೋಳು ಮಾಡಂಡ ಒಕ್ಕಕಾರ ಕಟ್ಟಂಡಿತು. ನಾಪೋಕ್ಲುವಿನ ಬೇತು ರೋಡ್ ನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ಇದೀಗ ನವೀಕರಣಗೊಂಡು ಕೊಡಗಿನಲ್ಲಿ ಅತಿದೊಡ್ಡ ಹೋಮ್ ಅಪ್ಲಯನ್ಸಸ್ ಅಂಡ್ ಫರ್ನಿಚರ್ ಮಳಿಗೆಯಾಗಿ ಅತಿ ಶೀಘ್ರದಲ್ಲಿ ಶುಭಾರಂಭಗೊಳ್ಳಲಿದೆ. ಉದ್ಘಾಟನಾ ಪ್ರಯುಕ್ತ ಹಲವು ಆಫರ್ಗಳು ನಿಮಗಾಗಿ. ನಮ್ಮೊಂದಿಗೆ ಸಹಕರಿಸಿದ ಸರ್ವ ಗ್ರಾಹಕರಿಗೂ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಇನ್ನು ಮುಂದೆಯೂ ತಮ್ಮ ಸಹಕಾರವನ್ನು ಕೋರುತ್ತಿದ್ದೇವೆ. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀನ್ಯಾ ಬೆಂಗಳೂರು ಇಲ್ಲಿ MBA ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿದ. ಕಾಲ್ 9741864856. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ: ಬಿಳಿಗೇರಿ ಕಾರಳನ ಮಂಜೀರ ಪೌತಿ ಮಾದಪ್ಪ ಅಂಗಡ ಪೊಣ್ಣು ಮುತ್ತವ್ವ ಬೋಜಕಿ ಅಂಗ ಇಂದು ಮರಣಪಟ್ಟಿತು. ಅಂಬದಂಡು ಬೈತ್ರ ಮಂಜೀರ ಮುತ್ತವ್ವ ಬೋಜಕಿ ಅಂಗಡ ತಾಮನೆ ಚನ್ನಪ್ಪಂಡ ಇಂಗಡ ಚಾವುಕೂಟೋ ಮಡಿಕೇರಿ ಓಂಕಾರೇಶ್ವರ ರಸ್ತೆಲು ವಾಸವುಳ್ಳ ಮಾವ ಬೊಳ್ಳಾಜೀರ ರೇಖಾ ಅಂಗಡ ಮನೇಲಿ. ದಪನ ಕಾರ್ಯ ನಾಳೆ ಮಜ್ಜಣ 12 ಮಡಿಕೇರಿ ಕೊಡವ ಸಮಾಜ ಕ್ಯಾಕೊಳತ್ತು. ನಾಪೋಕ್ಲು ಚೋನಕೇರಿ ನಿವಾಸಿ ಕಲ್ಲೆಂಗಡ ಪೌತಿ ಕುಶಾಲಪ್ಪ ಗಣೇಶ ಅಂಗಡ ಪೊಣ್ಣು ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಮೀನಾಕ್ಷಿ ಅಂಗ ಇಂದು ಮರಣಪಟ್ಟಿತು. 69 ಬಯತ್ರ ಕಲ್ಲೆಂಗಡ ಮೀನಾಕ್ಷಿ ಅಂಗಡ ತಾಮನೆ ಹುದಿಕೇರಿ ಬೊಳ್ಳಾಜಿರ ಚಾವುಕೂಟೋ ಮೂರ್ನಾಡು ಸ್ವಂತ ಮನೇಲಿ. ದಪನ ಕಾರ್ಯ ನಾಳೆ 12 ರವಳ್ಳು ನಾಪೋಕ್ಲುಳ್ಳ ಒಕ್ಕ ತೂಟುಂಗಳತ್ತು. ಮುತ್ತರ್ಮುಡಿ ಗ್ರಾಮದ ದಿವಂಗತ ತೆಕ್ಕಡೆ ಸೋಮಯ್ಯ ಅಪ್ಪಯ್ಯ ಅವರ ಪತ್ನಿ ಲೀಲಾವತಿ ಅವರು ಇಂದು ನಿಧನರಾದರು. 85 ವರ್ಷ ಪ್ರಾಯದ ತೆಕ್ಕಡೆ ಲೀಲಾವತಿ ಅವರ ತವರು ಮನೆ ಕೋರನ ಹೊದ್ದೂರು. ಅಂತ್ಯಕ್ರಿಯೆ ನಾಳೆ ಸ್ವಂತ ಮನೆಯಲ್ಲಿ 2:00 ಒಳಗೆ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನಳು ಉಚ್ಚಟ್ಟಂಗಡ ರವಿ ಸುಬಯ್ಯ. ಸ್ತ್ರೀ ಶಕ್ತಿ ಸಂಘ ಪೊನ್ನಪೇಟೆ ಬ್ಲಾಕ್ ಸೊಸೈಟಿ ಆದನಲ್ಲಿ ಪೇಪರ್ ಬ್ಯಾಗ್ ತಯಾರು ಮಾಡೋ ಘಟಕತನ ಶುರು ಮಾಡಿದೆ. ಸ್ತ್ರೀ ಶಕ್ತಿ ಸಂಘ ಸುರುವಾನ ಪಿಂಜ ಪೊಮ್ಮಕ್ಕಳ ಆರ್ಥಿಕ ಅಭಿವೃದ್ಧಿ ಆಪಾಂಡ ಕೂಟಗ ಸಮಾಜತರ ಅಭಿವೃದ್ಧಿ ಆಯಣುಂಡು ಇಂಥ ಪೇಪರ್ ಬ್ಯಾಗ್ ಮಾಡೋನುಂಡು ಪ್ಲಾಸ್ಟಿಕ್ ಬಳಸೋದು ಕಮ್ಮಿ ಆಪ ಪರಿಸರ ಪಾಳಾಪದ ಬಾಕಿ ಆಪ ಅಂದು ಕಾರ್ಯಕ್ರಮದ ಹಾಜರಿಂಜ ವಿರಾಜಪೇಟೆ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಕೊಣೆಯಂಡಪ್ಪಣ್ಣ ಅಭಿಪ್ರಾಯ ಬರಂದತೆ. ಗೋಣಿಕೊಪ್ಪ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಕಡಿಮೆ ಸುನೀಲ್ ಮಾದಪ್ಪ ತಕ್ಕ ಬಂದಿತ್ತು. ತರ್ತು ನಲ್ಲ ಕಾರ್ಬನ್ ಪ್ರಮುಖ ಮಾಡಿತ್ತು. ಆಪಚ್ಚಗೆ ಎಲ್ಲ ಅಂಗಡಿಗೂ ಈ ಪೇಪರ್ ಬ್ಯಾಗ್ ಮಾರಕ್ಕೂ ಕೊಡ್ತೀನಿ. ಆಪಚ್ಚಗೆ ಪ್ಲಾಸ್ಟಿಕ್ ನುಂಡು ಪರಿಸರ ಪಾಳಾಪನ ತಡ್ಕೊಲು. ಪೊಮ್ಮಕ್ಕ ಮುಂಡತೆ ಕಾಲಕೈಪಾಣ ಬದಲು ಇಂಥ ಕಾರ್ಬಾರ್ ಮಾಡಿದ್ದು ಸಮಾಜ ಎಲ್ಲ ಅಂಬಿಕೆ ಕೈ ಕೊಟ್ಟು ನನಚಿ.